ಮಂಡಿ ನೋವು, ಸೊಂಟು ನೋವು, ಕುತ್ತಿಗೆ ನೋವು, ಕಾಲ್ ನೋವು, ಕೈ ನೋವು, ಬರೇ ಇದೇ ಕತೆ. ಗೌರಮ್ಮ, ಇದೆಂತ ಕಾಲ ಬಂತು ಅಂತೀನಿ. ಒಬ್ಬರ ಕಾಲ ಆದ್ರೂ ನೆಟ್ಟಿದವ್ರೆ ಹೇಳಿ ನೋಡೋಣ, ಒಬ್ಬೊಬ್ರು ಒಂದೊಂದು ವಿಚಿತ್ರವಾಗಿ ನಡೀತಾರೆ. ಎಡಗಡಿಗೆ ಕಾಲಿಟ್ರೆ ಬಲ್ಗಡಿಗೆ ಹೋಗುತ್ತೆ, ಬಲ್ಗಡಿಗೆ ಇಟ್ರೆ ಮತ್ತೆಲ್ಗೋ ಹೋಗುತ್ತೆ. ಮನುಷ್ಯರ ಮನುಷ್ಯರ ಹುಟ್ಟ ಅದು. ಹಿಂದೆಲ್ಲ ಯಾರಾದ್ರೂ ಸಿಕ್ಕಿ ಮಾತಾಡ್ಸಿದ್ರೆ ಚೆನ್ನಾಗಿದ್ದೀರಾ, ಮಳೆ ಬೆಳೆ ಹೆಂಗೆ ಅಂತ ವಿಚಾರಿಸೋರು. ಈಗ ಮುಖ ಕಂಡ್ರೆ ಸಾಕು, ಕಾಲ್ ನೋವು, ಮಂಡಿ ನೋವು, ಬಿ ಪಿ, ಶುಗರು, ಯಾವ್ಯಾವ್ದು ಬಂತು, ಬಂದು ಎಷ್ಟು ದಿವಸ ಆಯ್ತು ಅಂತ ಕೇಳ್ತಾರೆ. ಇಷ್ಟರಲ್ಲಿ ಯಾವುದಾದರೂ ಒಂದು ಕಾಯಿಲೆ ಸಮಸ್ಯೆ ನಮಗೆ ಐತೆ ಅಂದ್ರೆ ಕೇಳಿದವರಿಗೂ ಒಂಥರ ಸಮಾಧಾನ. ಇದರಲ್ಲಿ ಒಂದ್ ರೋಗನೂ ನಿಮ್ಗಿಲ್ವಾ ಅಂದ್ರೆ ಮುಗ್ದೇ ಹೋಯ್ತು. ಅಲ್ಲ, ಇಡೀ ಜಗತ್ಗೆ ಇವೆಲ್ಲ ಇದಾವೆ, ನೀವೆಂತ ಪುಣ್ಯ ತುಂಬ್ರು, ಇದೆಲ್ಲೋ ಹೊಸ ವಿಷಯ ಕೇಳ್ದಂಗಾತು, ಏನ್ ಚೆನ್ನಾಗಿದಾರಪ್ಪ ಅಂತ ಮೇಲ್ ಮಾತಿಗೆ ಹೇಳ್ತಾರೆ. ಒಳಗೆ ಹೊಟ್ಟೆ ಉರ್ಕಂತಾರೆ ಅಂತೀಯ? ಹಂಗೇನಿಲ್ಲ ಜಯಮ್ಮ, ಎಲ್ಲ ನಿಂತರ ಇರ್ತಾರ. ಮುಂದೆ ಮುಂದೆ ಮಂಡಿ ನೋವಿಗಾಗಿ ಒಬ್ಬ ಮಂತ್ರಿ ಮಾಡ್ಬೇಕಾಗತ್ತೋ ಏನೋ ಕಾಣೆ. ಎಲ್ಲಾ ಹೆಸರಲ್ಲೂ ಏನೇನು ಮಾಡ್ಬೇಕೋ ಅದೆಲ್ಲ ಮಾಡಿದ್ರಾಯ್ತು. ಇದು ಒಂದಾಗ್ಲಿ ತಗಳಪ್ಪ, ಲಾಟ್ರಿ ಯಾರಿಗುಂಟು ಯಾರಿಗಿಲ್ಲ. ಜನ ಇಂತ ನೋವಿನಲ್ಲೇ ಹೆಂಗಾರ ಮಾಡಿ ಹೊಟ್ಟೆ ಪಾಡ್ ನಡೆದ್ರ ಸಾಕು ಅಂತ ಕೊರಕ್ತಾ ಕೊರಕ್ತಾ ದುಡಿಲೇಬೇಕಲ್ಲ. ಜನಗಳ ನೋವು ಮತ್ತಾರಿಗೋ ನಲಿವು ಹಂಗಂದಂಗಾತು. ಅದ್ಯಾರೋ ದೊಡ್ಡ ಮನುಷ್ಯರು ಬರಗಾಲ ಬಂತು ಅಂತ ಸಂತೋಷಕ್ಕೆ ಪಾರ್ಟಿ ಮಾಡಿದ್ರಂತಲ್ಲ, ಹಂಗೆ ಅನ್ಸಿವಣ್ಣ. ಅಯ್ಯೋ, ಅತ್ತಿಗೊಂದ್ ಕಾಲ ಸೊಸಿಗೊಂದ್ ಕಾಲ ತಗೊಳ್ಗಂಗಮ್ಮ, ಹಿಂಗಿದ್ದು ಹಿಂಗೇ ಇದ್ದದ. ಅಯ್ಯೋ, ಸುತ್ತ ನಡೀತಿರೋ ವಿದ್ಯಮಾನವ ನೋಡ್ತಾ ಇಲ್ವಾ? ಹ್ಞೂ ಕಣಪ್ಪ, ಯಾವ್ದು ಅತಿಯಾಗಬಾರ್ದು. ದೊಡ್ಡವ್ರು ಹೇಳಿಲ್ವ, ಉದ್ದವಾದ್ದು ಬೆಳೆದಿದ್ದು ಒಂದಲ್ಲ ಒಂದ್ ದಿವಸ ಮುರಿಲೇಬೇಕು ಅಂತ. ನಾವು ಕಾಯ್ತಾ ಇದೀವಿ ಅದ್ ಯಾವತ್ತು ಮುರಿದ್ ಬೀಳುತ್ತೋ ಅಂತ. ನೊಂದವರ ಶಾಪ ಕಾಡ್ದೆ ಇರುತ್ತ ಹೇಳ್ರಿ ನೋಡೋಣ. ಹೋಗ್ಲಿ ಬಿಡು, ಮಾಡ್ದೇವ್ರ ಪಾಪ ಆಡ್ದೇವ್ರ ಬಾಯಲ್ಲಿ ಅಂತ ನಮ್ಗೆ ಯಾಕೆ ಆ ಸುದ್ದಿ? ಮಾಡ್ದವ್ರು ಉಣ್ತಾರೆ ಮೊಣವಿನಂತ ಕಡುಬು ಅಂತ ದೊಡ್ಡವ್ರು ಹೇಳಿಲ್ವಾ? ಇದನ್ನೆಲ್ಲ ನೋಡ್ತಾ ಇದ್ರೆ ಮತ್ತೆ ಒಳ್ಳೆ ಕಾಲ ಬರುತ್ತಾ, ಒಳ್ಳೆ ಜನ ಹುಟ್ಟುತ್ತಾ ಅಂತ ಅನುಮಾನ ನಂಗೆ. ಒಂದ್ ಸಮಾಜ ಅಂದ್ರೆ ಎಲ್ಲರೂ ಅಂತರೇ ಇದ್ದಾರ ಬಿಡು ಶಿವಣ್ಣ, ಒಳ್ಳೆಯವರು ಕೂಡ ಇದ್ದೇ ಇರ್ತಾರೆ. ಯಾಕೋ ಇಂಥವ್ರನ್ನೆಲ್ಲ ನೋಡಿ ನೋಡಿ ನಾವು ಸಿನಿಕರಾಗಿದ್ದೀವಿ ದಿವಾ ಅಂತ ನಂಗೆ ಅನುಮಾನ ಕಣಪ್ಪ. ಅದೇನೇ ಹೇಳ್ತಾರಲ್ಲ, ಇಲ್ಲಿ ಬಿಟ್ಟು ಬಾಣ ಬಿಲ್ಲೂರಿಗೋತು ಅಂದಂಗೆ ನಮ್ ಮಾತು ಎಲ್ಲಿಂದ ಎಲ್ಗೋ ಹೋಗಿ ಮೂಲ ವಿಚಾರವೇ ಮರ್ತೋಯ್ತು ನೋಡ್ರಪ್ಪ. ಪ್ಯಾಟೆಲ್ ಏನ್ ಕೆಲ್ಸ ಇತ್ತು ಅದನ್ನೇಳಿ ಈಗ. ಇದೇನ್ ಜಯಮ್ಮ ಹಿಂಗಂತೀಯ? ಮೂರ್ ದಿವಸದಲ್ಲಿ ಹಬ್ಬ ಇಟ್ಕೊಂಡು ಅದನ್ನೇ ಮರ್ತ್ ಕುಂತಿಯಲ್ಲವ ನೀನು? ಜಯಮ್ಮನ್ಗೇನು ದಿವಸ ಹಬ್ಬವೇ ಕಣವಾ? ಹೇ, ದೇವ್ರು ಸುಖವಾಗಿಟ್ಟಿದಾರೆ, ಒತ್ತಂಗಿಲ್ಲ ಸೀಯಂಗಿಲ್ಲ, ಇನ್ನೇನು ಯೋಚನೆ? ನಿನಗೆ ಬಲು ಭಂಗ ನೋಡು. ಏ, ಅದೇನ್ ಮಾತು ಅಂತ ಆಡ್ತೀಯ ನೀನು? ಲಕ್ಷ್ಮಿ ಕಾಲ್ ಮುರ್ಕೊಂಡು ನಿಮ್ಮನೇಲಿ ಬಿದ್ದಿದ್ದಾಳೆ, ಇನ್ನೇನ್ ಬೇಕು ನಿಂಗೆ? ಜನಗಳ ಸ್ವಭಾವೇ ಹಂಗಲ್ವ ಗೌರಮ್ಮ, ಕೂಡಿಸಿ ಗುಡ್ಡೆ ಹಾಕೋದು ನೋಡಿ ಸಂತೋಷ ಪಡೋದು, ಆದ್ರೂ ಅದ್ರ ಮಾತೇ ಇಲ್ಲ. ಪಾಪಿ ಸೊತ್ತು ಪರರ್ ಪಾಲು, ಅದಿರ್ಲಿ, ಹಬ್ಬಕ್ಕೂ ಪೇಟೆಗೂ ಏನ್ ಸಂಬಂಧ ಹೇಳು ಗಂಗಮ್ಮ? ನಿನ್ ಮಾತಲ್ಲೂ ಪಾಯಿಂಟ್ ಐತಿ. ಮೊದ್ಲೆಲ್ಲ ಹಬ್ಬಕ್ಕೆ ಹಬ್ಬಕ್ಕಿರ್ಲಿ ದಿವಸ ಬಳಸೋ ಸಾಮಾನಿಗೂ ಪಟ್ಟಣಕ್ಕೆ ಹೋಗ್ಬೇಕಾಗಿತ್ತು. ಈಗೇನು ಒತ್ತುಟೋದಕ್ಕೂ ಮೊದ್ಲೇ ತರಕಾರಿ, ಹಣ್ಣು, ಬ್ಯಾಳೆ, ಬೆಲ್ಲ, ಉಪ್ಪು, ಸಕ್ಕರೆ, ನೀರುಳ್ಳಿ, ಬೆಳ್ಳುಳ್ಳಿ, ಅಂಗಿ, ಸೀರೆ, ಬೆಡ್ಶೀಟು, ಕುರ್ಚಿ, ಮಿಕ್ಸರು, ಸಿಹಿ ಖಾರದ ತಿಂಡಿ, ಪಾನಿಪೂರಿ, ಸೊಳ್ಳೆ ಪರದೆ, ಚಪ್ಲಿ, ಏ ಹೋಗಪ್ಪ ಅತ್ಲಗಿ, ಹೇಳಕ್ಕೆ ಸಾಕಾಗುತ್ತೆ. ಹ್ಞೂ ಗೌರಮ್ಮ, ಏನ್ ಬರುತ್ತೆ ಅನ್ನೋದ್ಕಿಂತ ಏನ್ ಬರಲ್ಲ ಅಂತ ಹೇಳಿ. ಇಷ್ಟ್ರ ಮೇಲೂ ಕೂಡ ಅದೇನ್ ತರಕ್ಕೆ ಅಂತ ಪಟ್ಟಕ್ ಹೋಗಿದ್ರಿ ಅಂತೀನಿ. ನಾಳೆ ಬರೋ ಹಬ್ಬ ಯಾವ್ದೇಳು? ಅಂತಿಂತ ಹಬ್ಬ ಅದು ಅಲ್ವಾ ಮತ್ತೆ ವರ್ಷಾವಧಿ ಹಬ್ಬ. ಮೇಲಾಗಿ ವಿಶೇಷವಾಗಿ ಎಡೆ ಮಾಡಿ ಒಬ್ರಿಗೊಬ್ರು ಹಂಚ್ಕೊಂಡು ತಿನ್ನಬೇಕಾದ ಸಂಭ್ರಮ. ಯಾಕಪ್ಪ ಇನ್ಯಾವ ಹಬ್ಬದಲ್ಲೂ ಹಂಚ್ಕೊಂಡು ತಿನ್ನಲ್ವಾ? ಏ, ಕೊಟ್ಟು ತಿನ್ನೋದು ನಮ್ ಸಂಸ್ಕೃತಿಲೇ ಬಂದೈತಿ. ಹಬ್ಬದಲ್ಲಿ ಯಾರಾದ್ರೂ ನೆಂಟ್ರು ಇಷ್ಟ್ರು ಬಂದು ಊಟ ಮಾಡಿಲ್ಲ ಅಂದ್ರೆ ಅದಿನ್ನೆಂತ ಹಬ್ಬ ಹೇಳವ? ಈಗೆಲ್ಲ ಯಾರ್ ಬರ್ತಾರವ? ಆ ಕಾಲ ಹೋಗಿ ಎಷ್ಟು ದಿವಸ ಆತು. ನಾವು ಮಾಡ್ಕೊಂಡು ಉಣ್ಣದೆ ಬಂಗ ಆಗೈತಿ. ಅದು ಸರಿ ಬಿಡು, ಸಕ್ಕರೆ ತಿನ್ನಕ್ಕೆ ಶುಗರು, ಎಣ್ಣೆ ತಿನ್ನಕ್ಕೆ ಕೊಲೆಸ್ಟ್ರಾಲು. ಮೈದಾ ತಿಂದ್ರೆ ಮಲಬದ್ಧತೆ, ಕರಿದಿದ್ದು ತಿಂದ್ರೆ ಮೂಲವ್ಯಾಧಿ. ಮನುಷ್ಯನ್ ಜನ್ಮಕ್ಕಿಷ್ಟ ಹಿಂಗೆ ಮುಖದ ಮೇಲೆ ಪೌಡ್ರು ಕ್ರೀಮು ಹಚ್ಕೊಂಡು ಅಲಂಕಾರ ಮಾಡ್ಕೊಂಡು ಎಲ್ಲ ಮುಚ್ಕೊಂಡಿದಾವೆ. ಅದ್ಕೆ ಕಣಮ್ಮ, ಊಟಕ್ಕಂತೂ ಯಾರು ಬರಲ್ಲ, ಎಳ್ಳು ಕಡ್ಲೆನಾರ ತರನ ಅಂತ ಹೋಗಿದ್ದೆ. ಎದ್ದೋಗೋದೊಂದ್ ಮಾತು ಬಿದ್ದೋಗ್ಲಿ ಅಂತ ಹೊಟ್ಟೆ ತುಂಬ ಊಟ ಮಾಡದೆ ಹೋದ್ರು ಬಾಯಿ ತುಂಬಾನಾದ್ರು ಎಳ್ಳು ಕಡ್ಲೆ ತಿನ್ಲಿ. ಅದನ್ನು ತಿನ್ನೋದು ಕಷ್ಟ, ಎಳ್ಳು ತಿಂದ್ರೆ ಉಷ್ಣ, ಕಡ್ಲೆ ತಿಂದ್ರೆ ಗ್ಯಾಸು. ಆ ಕಾಲ ಚಂದವೋ ಈ ಕಾಲ ಚಂದವೋ ಬಲ್ಲವ್ರ ನೀವೇಳಿ ಅಂದಂಗಾತು. ಎಳ್ಳು ಕಡ್ಲೆ ತರಕ್ಕೆ ಅಂತನೇ ಪ್ಯಾಟೆಗ್ ಹೋಗಳು ನೀನೊಬ್ಳು ಕಣವ ಅಂದ್ಕೊಂಡ್ಮೇಲೆ ಅದು ಕೂಡ ಮನೆ ಬಾಗ್ಲಿಕ್ ಬರಲ್ವಾ? ಅಲ್ಲೊಂದು ಅಂಗಡಿಲಿ ಅದೆಂತದು ಬಣ್ಣ ಬಣ್ಣದ ಸಕ್ಕರೆ ಅಚ್ಚು ಪೆಪ್ಪರ್ಮೆಂಟ್ ಇನ್ನೂ ಎಂತೆಂತವ ಹಾಕಿ ಎಳ್ಳು ಬೆಲ್ಲ ಮಾಡ್ತಾರೆ, ನೋಡಕ್ಕೆ ಬಲು ಚೆನ್ನಾಗಿರುತ್ತೆ ಶಿವಣ್ಣ. ನಾನು ಒಂದ್ ಕೆಜಿ ತಂದೆ ಕಣವ, ಕೆಂಪು ಹಳದಿ ಹಸುರು ಒಂದೊಂದು ಬಣ್ಣದ ಸಾಮಾನು ಬಳಸಿದಾರ ಅದಕ್ಕೆ. ಅಲ್ವಾ ಮತ್ತೆ, ನೋಡಕ್ಕೆ ಹಂಗಿರ್ಬೇಕಾದ್ರೆ ತಿನ್ನಕ್ಕೆ ಹೆಂಗಿರ್ಬೇಕು? ಏ, ನಿನ್ ತಲೆ ಒಳಗೆ ಏನಾರು ಒಂದಿಷ್ಟು ಬುದ್ಧಿ ಐತಾ ಅಂತ ನನಗೆ ಅನುಮಾನ. ಬಾಯಿಗೆ ಕಣ್ಣಿಗೆ ಸಿಹಿ ಆದದ್ದು ಹೊಟ್ಟೆಗೂ ಸಿಹಿ ಆಗ್ಬೇಕಲ್ಲ. ಅದ್ಯಾವ ಬಣ್ಣ ಹಾಕಿರ್ತಾರೋ ಏನೋ, ಅದನ್ನೆಲ್ಲ ತಿಂತಾರ ನೀವೇ ಹೇಳಿ. ಇನ್ಯಾವುದು ಶುದ್ಧವಾಗೈತೆ ಹೇಳು? ಅನ್ನ, ನೀರು, ಗಾಳಿ, ಮನಸ್ಸು, ಆಲೋಚನೆ ಎಲ್ಲವೂ ವಿಷವಾಗಿ ಕುಂತೈತೆ. ದಿವಸ ತಿನ್ನದೇ ವಿಷ, ವರ್ಷಕ್ಕೊಂದ್ ದಿವಸ ತಿನ್ನೋದು ಇನ್ ಏನ್ ಲೆಕ್ಕ ಹೇಳವ? ನಿನ್ ಮಾತಲು ಸತ್ಯ ಐತಿ. ಹಂಗಂತ ಕಂಡು ಕಂಡು ಆರೋಗ್ಯಕ್ಕೆ ಒಳ್ಳೇದಲ್ಲದನ್ನ ಬಳಸಬೇಕಾ? ಹಂಗಲ್ಲ, ಮನೇಲೇ ಎಳ್ಳು ಕಡ್ಲೆ ಬೆಲ್ಲ ಕೊಪ್ರಿ ಹಾಕಿ ಮಾಡಿದ್ರೆ ಎಂತ ವೈನಾಗಿರುತ್ತವ? ಅದನ್ನಾದ್ರೂ ದುಡ್ಡು ಕೊಟ್ಟೆ ತರ್ಬೇಕಲ್ಲ ಜಯಮ್ಮ. ಎಳ್ಳು ಬೆಳೆಯೋದ್ ಬಿಟ್ಟು ಯಾವ ಕಾಲ ಆತೋ ಏನೋ. ಎಳ್ಳು ಇಲ್ಲ, ಉಚ್ಚೆಳ್ಳು ಇಲ್ಲ, ಎಲ್ಲ ಅಡಿಕೆ, ದಾಳಿಂಬೆ, ಕಬ್ಬು, ರೇಷ್ಮೆ, ಹಿಂಗೆ ಎಳ್ಳು ನೋಡಿದು ಬರೀ ದುಡ್ಡಿನ ಬೆಳೆ. ಹೌದು ಕಣಪ್ಪ, ಅವಾಗೆಲ್ಲ ಪ್ರತಿಯೊಬ್ಬ ರೈತರು ಮನೆ ಬಳಕೆಗೆ ಬೇಕಾದಷ್ಟು ಪ್ರಮಾಣದಲ್ಲಾದ್ರೂ ಇದನ್ನೆಲ್ಲ ಬೆಳೀತಾ ಇದ್ರು. ಹೊಲದ ಒಂದ್ ಮೂಲೆಯಲ್ಲಿ ಮೆಣಸಿನ್ಕಾಯಿ, ಎಳ್ಳು, ಉಚ್ಚೆಳ್ಳು, ಗೋರಿಕಾಯಿ, ಟಮೋಟೊ, ಸೊಪ್ಪು, ಶೇಂಗಾ, ಚೆಂಡು ಹೂವು, ಗೆಣಸು ಎಲ್ಲ ಇರೋದ್ ಕಂಡ್ರವ? ಹೌದೌದು, ಒಟ್ನಲ್ಲಿ ನಾವು ನೋಡ್ ನೋಡ್ತಾನೆ ರೈತಾಪಿ ಬದುಕು. ಹಳ್ಳಿಗರ ಸಂಬಂಧಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಆಗಿ ಹೋದ್ವು. ಬೇಕಾದದ್ದು ಬೇಡವಾದದ್ದು ಎರಡೂ ಬಗೆಯ ಬೆಳವಣಿಗೆಗಳು ಕೇವಲ 20 ವರ್ಷಗಳಲ್ಲಾಗೋಯ್ತು. ಮೂಗಿನ ಜೊತೆಗೆ ನೆಗಡಿ ಇರೋದು ಸಹಜ, ಆದ್ರೆ ಮೂಗೇ ಇಲ್ಲ, ಬರೇ ನೆಗಡಿ ಇದ್ರೆ ಬದುಕದೆಂಗೆ ಬಾಳದೆಂಗೆ? ಹಬ್ಬ ಮಾಡಿ ಊಟಕ್ ಕರಿಯಕ್ಕೆ ಯಾರ ಮನೇಲಿ ಜನ ಇದಾರೆ ಹೇಳ್ರವ? ಇರೋರಿಬ್ರು ನಮ್ಮಂತ ವಯಸ್ಸಾಗಿರೋರು. ಊರ್ ಹೋಗು ಅನ್ನತ್ತೆ, ಕಾಡ್ ಬಾ ಅನ್ನತ್ತೆ. ಹಂಗಂತ ವರ್ಷಕ್ಕೊಂದ್ ಹಬ್ಬ ಅದನ್ನ ಮಾಡದೆ ಬಿಡಂಗಿಲ್ವಲ್ಲ? ಅಯ್ಯೋ, ಎಲ್ಲೇ ವರ್ಷಕ್ಕೊಂದ್ ಹಬ್ಬ ಹೇಳು ಗಂಗಮ್ಮ. ತಿಂಗಳ ತಿಂಗಳ ಒಂದಲ್ಲ ಒಂದ್ ಹಬ್ಬ ಇದ್ದೇ ಇರುತ್ತೆ. ಈ ಹಬ್ಬ ಮಾಡಿ ಮಾಡಿ ಬಡವರಾದವರಿದ್ದಾರೆ ಗೊತ್ತಾ? ಏ ಸುಮ್ನಿರೋ ನನ್ನಪ್ಪನೆ, ಅದೇನ್ ಬೆಕ್ಕಿಗೆ ಜ್ವರ ಬರೋ ಮಾತಾಡ್ತೀಯ? ಹಬ್ಬದೂಟದಿಂದ ಬಡತನ ಬರುತ್ತೆ ಅಂದ್ರೆ ನಂಬೋ ಮಾತಾದು. ಹಬ್ಬ ಮಾಡಿ ಬಡವರಾದ್ರು ಅನ್ನೋದನ್ನ ಒಪ್ಪಕ್ಕಾಗಲ್ಲ. ಪ್ರತಿ ದಿನದ ಹೊಟ್ಟೆ ಪಾಡಿಗೆ ಅಂಗಡಿಲಿ ಲೆಕ್ಕ ಬರೆಸಿ ಸಾಮಾನ್ ತಂದು ಮನೆ ಜಮೀನು ಮಾರಿದವರು ಬೇಕಾದಷ್ಟು ಜನ ಇದ್ದಾರೆ. ಆದ್ರೆ ಅದು ಆ ಕಾಲಕ್ಕಾಯ್ತು ಬಿಡು, ಈಗ ಅದೇನಿಲ್ಲ. ಸಾಲ ಮಾಡಿ ತುಪ್ಪ ತಿಂದ್ರೆ ಇನ್ನೇನಾಗುತ್ತೆ? ನಮ್ ದಡ್ತನ ಸೋಮಾರಿತನಕ್ಕೆ ಇನ್ಯಾವುದರ ಮೇಲೂ ದೂರ ಹೇಳೋದು ಅಂದ್ರೆ ಕೈಲಾಗ್ದವನು ಮೈನೆಲ್ಲ ಗಿಂಡ್ಕೊಂಡ ಅಂತಾರಲ್ಲ, ಹಂಗ ಆಗುತ್ತೆ. ಏನೋ ಮಾತಿನ ವರ್ಸಿಗೆ ಹಂಗಂದೆ ತಗಳಿ. ಹಬ್ಬ ಅಂದ್ರೆ ಏನು? ಅದೊಂದು ಸಂಭ್ರಮ, ಸಂಸ್ಕೃತಿ, ಸಂಬಂಧ, ಆಚರಣೆ ಇವೆಲ್ಲವುಗಳ ಸಮ್ಮಿಲನ ಅಲ್ವಾ? ಈ ಸಂಕ್ರಾಂತಿ ಹಬ್ಬ ತುಂಬಾ ಹಿಂದಿನಿಂದಲೂ ನಡ್ಕೊಂಡ್ ಬಂದೈತೆ ಅಂತ ಕಾಣುತ್ತೆ. ಹ್ಞೂ ಕಣಮ್ಮ, ಸಾವಿರಾರು ವರ್ಷದಿಂದಲೇ ಇದು ನಮ್ಮ ಬದುಕಿನ ಜೊತೆಗೆ ಆಸು ಒಕ್ಕಾಗಿದೆ ಅಂತೆ. ನಮ್ಮ ದೇಶದ ಎಲ್ಲ ರಾಜ್ಯದಲ್ಲೂ ಇದರ ಆಚರಣೆ ನಡೆಯುತ್ತೆ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ, ಅರಬ್ಬಿ ಸಮುದ್ರದಿಂದ ಹಿಂದೂ ಮಹಾಸಾಗರದವರೆಗೆ, ಅದು ಎಷ್ಟೊಂದು ವಿಭಿನ್ನವಾದ ಭಾಷೆ, ಭೂಗೋಳ, ವಿಚಾರ, ವ್ಯವಹಾರಗಳಿರೋ ದೇಶ ನಮ್ದು, ಏನಂತೀರಾ? ಇಷ್ಟೆಲ್ಲ ವೈವಿಧ್ಯಗಳಿದ್ರು ನಮ್ಮನ್ನೆಲ್ಲ ಒಂದಾಗಿಟ್ಟಿರೋದು ಇಂಥ ಸಾಂಸ್ಕೃತಿಕ ಆಚರಣೆಗಳೇ ಅನ್ನೋದಂತೂ ಖಂಡಿತವಾಗೂ ಸತ್ಯ. ಪಕ್ಕದ ತಮಿಳ್ನಾಡಲ್ಲಿ ಇದನ್ನ ಪೊಂಗಲ್ ಅಂತ ಆಚರಿಸ್ತಾರೆ, ಅವರಿಗೆ ಇದೊಂದು ದೊಡ್ಡ ಹಬ್ಬ. ಗುಜರಾತ್ನಲ್ಲಿ ಇದನ್ನ ಉತ್ತರಾಯಣ ಅಂತ ಕರೀತಾರೆ, ಪಂಜಾಬ್ನಲ್ಲಿ ಮಾಗಿ ಅಂತಾರೆ, ಕೆಲವು ಕಡೆ ಕಿಚಡಿ ಸಂಕ್ರಾಂತಿ ಅಂದ್ರೆ, ಅಸ್ಸಾಂನಲ್ಲಿ ಭೋಗಾಲಿ ಬಿಹು ಅಂತಾರೆ, ಹಿಮಾಚಲ ಪ್ರದೇಶದಲ್ಲಿ ಮಾಗಿ ಸಾಜಿ, ಮಧ್ಯ ಭಾರತದಲ್ಲಿ ಕೆಲವು ಕಡೆ ಸುಖರತ್ ಅಂತ ಆಚರಣೆ ಮಾಡ್ತಾರೆ, ಇದನ್ನ ಸುಗ್ಗಿ ಹಬ್ಬ ಅಂತನೂ ಕರೀತಾರೆ. ಅಷ್ಟೇ ಯಾಕವಾ, ನೇಪಾಳ, ಶ್ರೀಲಂಕಾ, ಮಲೇಷಿಯಾ, ಪಾಕಿಸ್ತಾನ, ಬಾಂಗ್ಲಾದೇಶ ಮುಂತಾದ ಕಡೆಗಳಲ್ಲೂ ಕೂಡ ಇದರ ಆಚರಣೆ ನಡೆಯುತ್ತಂತೆ. ಆದ್ರೂ ಎಂತ ಅದ್ಭುತವಾದ ದೇಶ ನಮ್ಮದು, ಈ ಏಕತೆಯನ್ನು ಕಾಪಾಡಿಕೊಳ್ಳೋಕೆ ಅದೆಷ್ಟೊಂದು ತ್ಯಾಗ ಬಲಿದಾನಗಳು ನಡೆದಿವೆ ಅಂತ ಜ್ಞಾಪಕ ಮಾಡಿಕೊಂಡ್ರೆ ರೋಮಾಂಚನವಾಗುತ್ತೆ. ಬರೀ ನಡೆದಿಲ್ಲ ಶಿವಣ್ಣ, ಪ್ರತಿದಿನ ಪ್ರತಿ ಕ್ಷಣ ಈ ಒಗ್ಗಟ್ಟಿಗಾಗಿ ಪ್ರಯತ್ನಗಳು ಕಠಿಣವಾದ ತಪಸ್ಸಿನ ರೀತಿಯಲ್ಲಿ ಜಾರಿಯಲ್ಲಿದೆ. ಸರಿಯಾಗಿ ಹೇಳಿದೆ ಗೌರಮ್ಮ. ಈ ಸಮಯದಲ್ಲಿ ಸೂರ್ಯ ತನ್ನ ಪಥವನ್ನ ಬದಲಾಯಿಸಿ ದಕ್ಷಿಣದಿಂದ ಉತ್ತರದ ಕಡೆಗೆ ಸಂಚಾರ ಪ್ರಾರಂಭ ಮಾಡೋದ್ರಿಂದ ಇದನ್ನ ಉತ್ತರಾಯಣ ಅಂತ ಕರೀತಾರೆ ಗಂಗಮ್ಮ. ಸೂರ್ಯ ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡುವ ಕಾರಣದಿಂದ ಮಕರ ಸಂಕ್ರಾಂತಿ ಅನ್ನೋ ಹೆಸರು ಬಂದಿದೆ ಅಂತ ಪುರಾಣಗಳು ಹೇಳ್ತವೆ. ಇದು ಮುಖ್ಯವಾಗಿ ರೈತರ ಹಬ್ಬ. ಈಗ ತಾನೇ ನಮ್ಮ ಸುಗ್ಗಿಯ ಕೆಲಸ ಕಾರ್ಯಗಳು ಮುಗಿದು ಸ್ವಲ್ಪ ಮಟ್ಟಿನ ಸಣ್ಣ ವಿಶ್ರಾಂತಿ ಸಿಕ್ಕಿರುತ್ತೆ. ರೈತರ ಕೈಯಲ್ಲಿ ಅಷ್ಟಿಷ್ಟು ಹಣ ಕೂಡ ಇರುತ್ತೆ, ಇದರ ಕಾರಣಕ್ಕಾಗಿ ಕೂಡ ಈ ಹಬ್ಬ ಮುಖ್ಯವಾಗುತ್ತೆ. ಶನಿ ದೇವರು ಸೂರ್ಯನ ಪುತ್ರ, ಆದ್ರೆ ಇವರಿಬ್ಬರಿಗೂ ಅಷ್ಟಾಗಿ ಹೊಂದಾಣಿಕೆ ಇಲ್ಲ. ಅಷ್ಟಾದ್ರೂ ಕೂಡ ಸೂರ್ಯ ಇವತ್ತು ಶನಿಯ ಮನೆಗೆ ಪ್ರವೇಶ ಮಾಡ್ತಾರೆ ಅನ್ನುವ ನಂಬಿಕೆ ಹಲವರದ್ದು ಕಂಡ್ರವ. ಹೌದು, ನಂಬಿಕೆಗಳು ಏನೇ ಇರಲಿ, ಇದರ ಹಿಂದೆ ಒಂದು ಉದಾತ್ತವಾದ ಸಂದೇಶವಂತೂ ಐತಿ. ನಿಮ್ಮ ಶತ್ರುತ್ವವನ್ನು ಮರೆತು ಅವರ ಮನಸ್ಸಿಗೆ ಹೋಗಿ ನಿಮ್ಮ ಸಂಬಂಧಗಳನ್ನ ಸುಧಾರಿಸಿಕೊಳ್ಳಿ ಎನ್ನುವ ಮಹತ್ವದ ಅಂಶ ಇಲ್ಲಿದೆ ನೋಡು. ಅದಕ್ಕೆ ಕಣವ ಎಳ್ಬೀರ್ ತರಕ್ ಹೋಗಿದ್ದು. ಆದ್ರೆ ಹಳ್ಳಿಲಿರವು 100 ಮನೆ, ಅದರಲ್ಲಿ ಆ ಜಾತಿ, ಈ ಜಾತಿ, ಆ ಬೆಡಗು, ಈ ಕೊಲ, ಆ ದೇವರು, ಈ ದೇವರು, ಮೇಲು ಕೀಳು, ಹೊರಗೆ ಒಳಗೆ ಅಂತ ಒಂದು ಮನೆಗೆ ಹೋದ್ರೆ ಕಷ್ಟ, ಬಿಟ್ರೆ ಕಷ್ಟ. ಈ ನಾಡಿ ಭಿನ್ನ ಭೇದ ತಾರತಮ್ಯ ಇಟ್ಕೊಂಡು ಅದೇನ್ ಸಾಧನೆ ಮಾಡ್ತಾವೋ ಏನೋ. ದೊಡ್ಡ ದೊಡ್ಡ ದಾರ್ಶನಿಕರು ಜಾತಿ ಮಡಿ ಮೈಲಿಗೆ ಬಿಟ್ಟು ಎಲ್ರೂ ಒಂದಾಗಿ ಬಾಳಿ ಅಂತ ಹೇಳಿದ್ದೇ ಆಯ್ತು. ಈಗ ಅವರ ಹೆಸರಲ್ಲೇ ರಾಜಕೀಯ ಮಾಡಿ ಸಮಾಜಗಳನ್ನ ಒಡೆದು ಚೂರ್ ಚೂರ್ ಮಾಡಿ ಸ್ವಾರ್ಥ ಸಾಧನೆ ಮಾಡೋ ಕೆಲಸದಲ್ಲಿ ಎಲ್ಲಾ ಬಣ್ಣದವರು ತುರ್ತಿನಲ್ಲಿದ್ದಾರೆ. ಬಾಯಲ್ ಶರಣು ಬಗಲಲ್ ದೊಣ್ಣೆ ಅನ್ನೋರ್ನ ನಮ್ಮ ಜನ ನಂಬುತ್ತಾರಲ್ಲ, ಇದಕ್ಕೆ ನಾವು ಹೇಳೋದು? ಶುಭವಾದ ಹಬ್ಬದ ವಿಷಯ ಹೇಳಿ ಸಾಕು. ಹೌದಮ್ಮ, ಈ ಸಂಕ್ರಾಂತಿಯಿಂದ ಎಲ್ಲ ಶುಭ ಕಾರ್ಯಗಳಿಗೂ ಚಾಲನೆ ಸಿಕ್ತಿತ್ ಕಣವ. ಭಗೀರಥ ಮಹರ್ಷಿ ಗಂಗಾ ಮಾತೆಯನ್ನ ಭೂಮಿಗೆ ತಂದು ಸಗರನ 60,000 ಮಕ್ಕಳಿಗೆ ಮೋಕ್ಷ ನೀಡಿದ ದಿವಸ ಕೂಡ ಇದೆಂದು ನಂಬಲಾಗಿದೆ. ಅದಕ್ಕೆ ಇವತ್ತು ಕೂಡ ಲಕ್ಷಾಂತರ ಜನ ಗಂಗಾ ನದಿಯಲ್ಲಿ ಇಂದು ಸ್ನಾನ ಮಾಡ್ತಾರೆ. ಮಹಾಭಾರತದ ಇಚ್ಛಾಮರಣೆಯಾದ ಭೀಷ್ಮ ತನ್ನ ಜೀವಾಂತ್ಯ ಮಾಡುವುದಕ್ಕೆ ಈ ದಿನದವರೆಗೂ ಕಾದಿದ್ದನೆಂಬ ಕತೆ ಕೂಡ ಇದೆ. ಈ ದಿನದಂದು ಈಶ್ವರನು ಮಹಾವಿಷ್ಣುವಿಗೆ ಆತ್ಮಜ್ಞಾನವನ್ನು ಬೋಧಿಸಿದ ಕಥೆಯೂ ಉಂಟು. ಶಿವ ಪಾರ್ವತಿ ವಿವಾಹವಾದ ಸಮಯ ಇದು, ವಿಷ್ಣು ವರಾಹಾವತಾರ ತಾಳಿದ ಸಮಯವೂ ಇದು ಅನ್ನೋ ನಂಬಿಕೆ ಕೂಡ ಕೆಲವರದ್ದು. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಸೂರ್ಯನ ಶಕ್ತಿಯ ಬಗ್ಗೆ ನಮಗಿರುವ ಅಪಾರವಾದ ಗೌರವ ಕೃತಜ್ಞತೆಗಳನ್ನು ತಿಳಿಸಿಕೊಡುವ ಹಬ್ಬ ಕಣಪ್ಪ ಇದು ಅಲ್ವ. ಮತ್ತೆ ಈಗ ನೋಡವ್ವ, ಸೂರ್ಯ ಇಲ್ಲ ಅಂದ್ರೆ ನಮ್ಮ ಅಸ್ತಿತ್ವೇ ಇಲ್ಲ. ಬೆಳಕು ಬೋಗಿ ಆಗದಾದ್ರೆ ಹೆಂಗೆ, ಪ್ರಪಂಚ ಎಲ್ಲುಳಿಯುತ್ತೇಳು? 2 ದಿವಸ ಮೋಡ ಕವಚಿಕೊಂಡು ಬಿಸಿಲು ಬಂದಿಲ್ಲ ಅಂದ್ರೆ ನಮ್ಮ ಪಡಿಪಾಟ್ಲು ನೋಡಬಾರ್ದು. ಇನ್ನ ಸೂರ್ಯನೇ ಇಲ್ಲ ಅಂದ್ರೆ ಯಾವುದಕ್ಕೂ ಅಸ್ತಿತ್ವವೇ ಇರಲ್ಲ ಶಿವಣ್ಣ. ಕೆಲವು ದೇಶಗಳಲ್ಲಿ ಸೂರ್ಯನ ಮುಖ ಕಾಣದೇ ಅಪರೂಪವಂತೆ, ಹಿಂಗಾಗಿ ಅವರಿಗೆ ಅನಾರೋಗ್ಯ ಪ್ರೀತವಾಗಿ ಕಾಡುತ್ತಂತೆ. ಕೇನೋ, ಅವರು ಅಷ್ಟು ದೂರದಿಂದ ದುಡ್ಡು ಖರ್ಚು ಮಾಡಿಕೊಂಡು ಸೂರ್ಯ ಸ್ನಾನ ಮಾಡಕ್ಕೆ ಅಂತ ನಮ್ಮ ದೇಶಕ್ಕೆ ಬರೋದು. ಹಂಗ ನೋಡಿದ್ರೆ ಭಾರತದಲ್ಲಿ ಅತಿಯಾದ ಬಿಸಿಲು, ಚಳಿ, ಮಳೆ, ಪ್ರಾಕೃತಿಕ ವಿಕೋಪಗಳು ಅಷ್ಟಾಗಿ ಕಾಡಲ್ಲ. ಅದಕ್ಕೆ ನಾವು ಪ್ರಕೃತಿಗೆ ಋಣಿಗಳಾಗಿರ್ಬೇಕಂಡ್ರವಾ. ನಾವೇನಮ್ಮ ಕಲ್ಲು, ಮಣ್ಣು, ನೀರು, ಗಿಡ, ಮರ, ಹೂವು, ಬಳ್ಳಿ, ನಾಯಿ, ನರಿ, ಆಕಾಶ, ನಕ್ಷತ್ರ ಎಲ್ಲದರಲ್ಲೂ ದೇವರನ್ನ ಕಂಡವರು. ಅಷ್ಟೊಂದು ನಂಬಿಕೆ ನಮಗೆ. ನಂಬಿಕೆ ಇರಬೇಕು, ಆದ್ರೆ ಮೂಢ ನಂಬಿಕೆ ಇರಬಾರದು ಗಂಗಮ್ಮ. ಇಲ್ಲಾಂದ್ರೆ ಕೆಲವು ಜನ ಸ್ವಾರ್ಥ ಸಾಧಕರು ದೇವರು ಧರ್ಮದ ಹೆಸರಲ್ಲಿ ಶೋಷಣೆ ಮಾಡೋದನ್ನೇ ವ್ಯಾಪಾರ ಮಾಡ್ಕೊಂಡ್ಬಿಡ್ತಾರೆ. ಆಚರಣೆಯ ಜೊತೆಗೆ ಅದಕ್ಕಿರುವ ವೈಜ್ಞಾನಿಕ ಕಾರಣಗಳನ್ನು ಕೂಡ ತಿಳಿಸ್ಕೊಡ್ಬೇಕು. ಈಗ ನೋಡವ, ಸಂಕ್ರಾಂತಿ ಹಬ್ಬಕ್ಕೆ ಎಳ್ಳು ಬೆಲ್ಲವೆ ಪ್ರಮುಖವಾಗಿರುತ್ತೆ, ಅದಕ್ಕೊಂದು ಕಾರಣನೂ ಐತೆ ಕಣ್ರವ. ಈಗ ಚಳಿಗಾಲ, ದೇಹದಲ್ಲಿ ವಾತಾವರಣದಲ್ಲಿ ಆರ್ದ್ರತೆಯ ಕೊರತೆ ಉಂಟಾಗಿ ಚರ್ಮದ ಸಮಸ್ಯೆಗಳು ಹೆಚ್ಚಾಗ್ತವೆ. ಅದಕ್ಕೆ ಎಳ್ಳು, ಬೆಲ್ಲ, ಕೊಬ್ಬರಿ ಅಂತಹ ಪೌಷ್ಟಿಕಾಂಶಗಳಿಂದ ಕೂಡಿದ ಆಹಾರವನ್ನ ಈ ಋತುವಿನಲ್ಲಿ ಸೇವನೆ ಮಾಡಬೇಕು ಎನ್ನುವ ಸಾಂಕೇತಿಕವಾದ ಅರ್ಥ ಇದರಲ್ಲಿದೆ. ಬರೀ ನಾವು ಬಳಸೋದಲ್ಲ, ಎಲ್ಲರೂ ಹಂಚಿಕೊಳ್ಳಿ ಅಂತ ಹೇಳಿ ಆ ಮೂಲಕ ವಸುದೈವ ಕುಟುಂಬದ ಕಲ್ಪನೆಯನ್ನು ಕೂಡ ಇಲ್ಲಿ ಕಟ್ಟಿಕೊಡಲಾಗಿದೆ. ರೈತರ ಜೊತೆಗೆ ಹೆಗಲು ಕೊಟ್ಟು ದುಡಿಯುವ ಎತ್ತುಗಳಿಗೆ ಕೂಡ ಈ ಹಬ್ಬದಲ್ಲಿ ಕೃತಜ್ಞತೆ ಸಲ್ಲಿಸುವ ಪರಿಪಾಠ ಯಾವತ್ತಿನಿಂದಲೂ ಇದೆ ಕಣ್ರವ. ನಮ್ ದೇಶದಲ್ಲಿರುವಷ್ಟು ಹಬ್ಬಗಳು ಬೇರೆ ಎಲ್ಲೂ ಇರೋದು ಕಾಣೆ. ಈ ಸಂದರ್ಭದಲ್ಲಿ ಯಾರಾದರೂ ಎಲ್ಲ ಜನಗಳು ಪರಸ್ಪರ ಒಟ್ಟುಗೂಡಿ ಸಹಕಾರ ತತ್ವದ ಮಹತ್ವವನ್ನು ತಿಳಿಯಲಿ ಅಂತ ಈ ತರದ ಆಚರಣೆಗಳನ್ನ ಜಾರಿಗೆ ತಂದಿದ್ದಾರೆ ಅಂತ ಕಾಣುತ್ತೆ. ಉದ್ದೇಶ ಚೆನ್ನಾಗಿದೆ, ಆದ್ರೆ ಅರ್ಥ ಮಾಡ್ಕೊಂಡವ್ರು ಎಷ್ಟು ಜನ ಹೇಳು ಎಳ್ಳು ಬೆಲ್ಲ ತಿಂದು ಸಿಹಿಯಾದ ಮಾತಾಡಿ ಅಂತ ಅಂತೀವಿ. ಪಕ್ಕದ ಮನೆಯವರನ್ನ ನೋಡಿದ್ರೆ ಪಕ್ಕಕ್ ಮುಖ ತಿರ್ಗಿಸ್ತೀವಿ, ಎದುರು ಮನೆಯವರನ್ನ ಕಂಡ್ರೆ ವಿರುದ್ಧ ದಿಕ್ಕಿಗೆ ಮುಖ ತಿರ್ಗಿಸ್ತೀವಿ. ಎಳ್ಳು ಬೆಲ್ಲ ಯಾರಿಗೆ ಕೊಡೋದು, ಹೆಂಗ್ ಕೊಡೋದು ಅನ್ನೋದೇ ಗೊತ್ತಾಗಿಲ್ಲ. ಎಲ್ಲವನ್ನು ದಾಟ್ಬೇಕಲ್ಲ ಜಯಮ್ಮ, 3 ದಿವಸದ ಬದುಕು. ಯಾಕೆ ಸುಮ್ನೆ ಇಲ್ಲದ ಕಾರಣಗಳಿಗೆ ಸಂಬಂಧ ಹಾಳು ಮಾಡ್ಕೊಳ್ಬೇಕು? ಈ ಹಬ್ಬಗಳಿಂದಾದ್ರೂ ಸ್ನೇಹ, ಪ್ರೀತಿ, ವಿಶ್ವಾಸ ಸುಧಾರಿಸ್ಲಿ. ಹಬ್ಬ ಅಂದ್ರೆ ಎಲ್ಲವನ್ನು ಅಂಧಾನುಕರಣೆ ಮಾಡಿ ಮೂಢನಂಬಿಕೆಗಳಿಗೆ ಜೋತು ಬೀಳೋದಲ್ಲ. ಬರೀ ಬಾಯಿಗೆ ರುಚಿಯಾದ್ದನ್ನ ತಿಂದು ತೃಪ್ತಿ ಪಡೋದಲ್ಲ. ನಾವಷ್ಟೇ ದೇವರಿಗೆ ಹತ್ತಿರವಾದವರು ಅಂತ ಅಹಂಕಾರ ಪಡಲ್ಲ. ನಮಗೆ ಸಂಬಂಧಿಸಿದ ಧಾರ್ಮಿಕರು ಮಾತ್ರ ದೊಡ್ಡವರು, ಅವರು ಮಾತ್ರ ಸರ್ವಶ್ರೇಷ್ಠ, ಉಳಿದವರು ಯಾವ ಮಾತನ್ನು ಆಡಬಾರದು ಅಂತ ಬೀಗೋದಲ್ಲ. ನಮ್ಮ ನಂಬಿಕೆ, ಸಂಸ್ಕೃತಿ, ಆಚರಣೆಗಳನ್ನೆಲ್ಲ ಮೀರಿದ ಒಂದು ವಿಷಯ ಇದೆ, ಅದೇ ಮಾನವೀಯತೆ. ಮಾನವ ಧರ್ಮಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ಬಿಡಿ. ನಿಜ ಕಣಪ್ಪ, ಮೆರೆದು ಕುಪ್ಪಳಿಸೋರು ಅವಿವೇಕಿಗಳು ಇದನ್ನ ಅರ್ಥ ಮಾಡಿಕೊಂಡ್ರೆ ಹಬ್ಬ ಮಾಡಿದಷ್ಟು ಸಾರ್ಥಕವಾಗುತ್ತದೆ. ಮಾನವರೆಲ್ಲ ಒಂದೇ ಧರ್ಮ ಅಂತ ತಿಳ್ಕೊಂಡ್ರೆ ಜಗತ್ತಲ್ಲಿ ಯಾವ ಭೇದ ಭಾವ, ಯುದ್ಧ, ಅಸೂಯೆ, ಸಣ್ಣತನ ಯಾವುದು ಇರಲ್ಲ. ಹಸಿದವರಿಗೆ ಅನ್ನೋ ಕೊಡೋದು ಕೂಡ ಒಂದು ಹಬ್ಬ, ನೊಂದವರಿಗೆ ಆಸರೆಯಾಗೋದು ಒಂದು ಹಬ್ಬನೇ. ಎಲ್ಲರಿಗೂ ನಮ್ಮ ಮನೆಯೊಳಗೆ ಮನಸ್ಸಿನೊಳಗೆ ಪ್ರವೇಶ ಕೊಡೋದು ನಿಜವಾದ ಹಬ್ಬ. ಹ್ಞೂ, ಅಷ್ಟೇ ಅಲ್ಲ, ಇನ್ನೊಬ್ಬರು ನೋಡಿ ಅಸೂಯೆ ಪಡೆದೇ ಇರೋದು ಕೂಡ ಹಬ್ಬನೇ. ಮತ್ತೊಬ್ಬರ ಗಂಟು ತಿಂದೇ ಇರೋದು ಕೂಡ ಒಂದು ಹಬ್ಬ. ಸಮಯ ಸಾಧಕತನ ಮಾಡದೇ ಇರೋದು ಸಹ ಒಂದು ಹಬ್ಬ ಕಣವ. ಮುಂದೆ ಒಂದ್ ಮಾತು, ಬೆನ್ನ ಹಿಂದೆ ಮತ್ತೊಂದು ಮಾತು ಆಡದೇ ಇರೋದು ಸಹ ಒಂದು ರೀತಿಯ ಹಬ್ಬ. ಈ ತರದ ಜೀವ ಪರದೆಯ, ಜೀವ ಕಾರುಣ್ಯದ ನಡವಳಿಕೆಗಳು ಎಲ್ಲ ಹಬ್ಬಕ್ಕಿಂತ ಮುಖ್ಯ. ನಮ್ಮ ಎಲ್ಲ ಹಬ್ಬಗಳ ಹಿಂದೆ ಒಂದು ಸದುದ್ದೇಶ, ಸಕಾರಣ, ವೈಜ್ಞಾನಿಕ ದೃಷ್ಟಿಕೋನ ಇದ್ದೇ ಇದೆ. ಈ ಹಬ್ಬಗಳ ಮೂಲಕ ನಮ್ಮ ಪರಂಪರೆ ಉಳಿಲಿ. ಸಮಾಜದ ಕಟ್ಟಕಡೆಯ ಮನುಷ್ಯ ಕೂಡ ನನ್ನ ಬಂಧುವೇ ಎಂಬ ಪ್ರಜ್ಞೆ ಇಂಥ ಸಂದರ್ಭದಲ್ಲಿ ಎಲ್ಲರಲ್ಲೂ ಮೂಡಲಿ. ಈಗ ನೋಡಪ್ಪ, ನಮ್ಮ ಹಬ್ಬದ ಆಚರಣೆಗೆ ನಿಜವಾದ ಅರ್ಥ ಸಿಕ್ತು. ಇದುವರೆಗೂ ಸಂಕ್ರಾಂತಿಯ ಸಂಭ್ರಮ ಕುರಿತು ಮಾತುಕತೆ ಕೇಳಿದಿರಿ. ರಚನೆ ಎಚ್ ಮಲ್ಲಿಕಾರ್ಜುನ್, ಆರಾಧ್ಯ ಸೋಮೇನಹಳ್ಳಿ. ಭಾಗವಹಿಸಿದವರು ಎಂ ಶೋಭಾ, ಆದ್ರಿಕಟ್ಟೆ, ಪಿಎಂ ಸುಮಾ, ಆನಿವಾಳ, ಸಿ ಹೇಮಲತಾ ಹಾಗೂ ಎಚ್ ಮಲ್ಲಿಕಾರ್ಜುನ್ ಆರಾಧ್ಯ ಸೋಮೇನಹಳ್ಳಿ. ಇದುವರೆಗೂ ಕೃಷಿ ಬೆಳಕು ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಇಲಾಖೆ, ಚಿತ್ರದುರ್ಗ. ಪ್ರಸ್ತುತಿ ಶಿವಪ್ರಕಾಶ್ ಡಿಆರ್, ನಿರ್ವಹಣೆ ಎಸ್ಆರ್ ಭಟ್, ನೆರವು ಯುಎಂ ಮರುಳಸಿದ್ದಪ್ಪ. ಕಾರ್ಯಕ್ರಮ ಆಕಾಶವಾಣಿ ಚಿತ್ರದುರ್ಗ ಕೇಂದ್ರದಿಂದ ಮೂಡಿಬಂತು. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ, ಎಲ್ಐಸಿಯ ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಇದೀಗ ಹವಾಮಾನ ವರದಿ. ಕರ್ನಾಟಕದ ದಕ್ಷಿಣ ಒಳನಾಡಿನಲ್ಲಿ ಈಶಾನ್ಯ ಮಾನ್ಸೂನ್ ಸಾಮಾನ್ಯವಾಗಿತ್ತು. ಕರ್ನಾಟಕದ ಒಳನಾಡಿನಲ್ಲಿ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಮಳೆಯಾಗಿದೆ. ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆ ಒಂದು ಅಥವಾ ಎರಡು ಸ್ಥಳಗಳಲ್ಲಿ ಹಗುರ ಮಳೆಯಾಗುವ ಸಾಧ್ಯತೆ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಣಹವೆ ಇರುವ ಸಾಧ್ಯತೆ ಇದೆ. ಉತ್ತರ ಒಳನಾಡಿನ ಎಲ್ಲ ಜಿಲ್ಲೆಗಳಲ್ಲಿ ಒಣಹವೆ ಮುಂದುವರಿಯುವ ಸಾಧ್ಯತೆ ಇದೆ. ಕೊಡಗು, ಚಾಮರಾಜನಗರ, ಹಾಸನ ಮತ್ತು ಮೈಸೂರು ಜಿಲ್ಲೆಗಳಲ್ಲಿ ಒಂದು ಅಥವಾ ಎರಡು ಕಡೆಗಳಲ್ಲಿ ಲಘು ಮಳೆಯಾಗುವ ಸಾಧ್ಯತೆ ಇದೆ. ಮುಂದಿನ 24 ಗಂಟೆಗಳಲ್ಲಿ ಭಾಗಶಃ ಮೋಡ ಕವಿದ ವಾತಾವರಣ, ಕೆಲವು ಪ್ರದೇಶಗಳಲ್ಲಿ ಬೆಳಗಿನ ಜಾವ ದಟ್ಟ ಮಂಜು ಕವಿದಿರುವ ಸಾಧ್ಯತೆ ಇದೆ. ಗರಿಷ್ಠ ಹಾಗೂ ಕನಿಷ್ಠ ತಾಪಮಾನ ಕ್ರಮವಾಗಿ 26 ಡಿಗ್ರಿ ಸೆಲ್ಸಿಯಸ್ ಮತ್ತು 17 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಮುಂದಿನ 48 ಗಂಟೆಗಳಲ್ಲಿ ಭಾಗಶಃ ಮೋಡ ಕವಿದ ವಾತಾವರಣ, ಕೆಲವು ಪ್ರದೇಶಗಳಲ್ಲಿ ಬೆಳಗಿನ ಜಾವ ಮಂಜು ಕವಿದಿರುವ ಸಾಧ್ಯತೆ ಇದೆ. ಗರಿಷ್ಠ ಹಾಗೂ ಕನಿಷ್ಠ ತಾಪಮಾನ ಕ್ರಮವಾಗಿ 26 ಡಿಗ್ರಿ ಸೆಲ್ಸಿಯಸ್ ಮತ್ತು 17 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಗಮನಾರ್ಹ ಬದಲಾವಣೆ ಕಂಡುಬಂದಿಲ್ಲ. ಹವಾಮಾನ ವರದಿ ಕೇಳಿದ್ರೆ ಪಿಎಂ ಜಯ ಅಬ್ ಗರೀಬೋ ಕೆ ಜಯ ಬನ್ ಗಯಿ ಹೈ. ದೇಶ ಕೆ ಯುವಾವೋ ನೆ ಠಾನಾ ಹೈ ಭಾರತ್ ಕೋ ಆಯುಷ್ಮಾನ್ ಬನಾನಾ ಹೈ. ಆಜ್ ಹಿ ಪಾತ್ರ ಲಾಭಾರ್ಥಿಯೋ ಕಾ ಆಯುಷ್ಮಾನ್ ಕಾರ್ಡ್ ಬನ್ವಾ ಕರ್ ಉನ್ಹೇ ದೇ ನಯೆ ಸಾಲ್ ಕಾ ಉಪಹಾರ. 60 ಕರೋಡ್ ಸೆ ಜ್ಯಾದಾ ಲಾಭಾರ್ಥಿಯೋ ಕೋ ಮಿಲಾ 5 ಲಾಖ್ ರೂಪೆ ಕೆ ಮುಫ್ತ್ ಉಪಚಾರ ಕಾ ಅಧಿಕಾರ. आज ही आयुष्मान ऐप डाउनलोड करें और पात्र लाभार्थी अपना आयुष्मान कार्ड बनवाएं. अधिक जानकारी के लिए 14555 पर कॉल करें. ಇದೀಗ ಮಾರುಕಟ್ಟೆ ಧಾರಣೆ. ಚಿತ್ರದುರ್ಗ ಮಾರುಕಟ್ಟೆ ಧಾರಣೆ ಹೀಗಿದೆ. ಅಲಸಂದೆ ಕಾಳು ಕ್ವಿಂಟಲ್ಗೆ ಕನಿಷ್ಠ 5,809 ಗರಿಷ್ಠ 7,009 ರೂಪಾಯಿಗಳು. ಅವರೆಕಾಳು ಕ್ವಿಂಟಲ್ಗೆ ಕನಿಷ್ಠ 4,375 ಗರಿಷ್ಠ 5,555 ರೂಪಾಯಿಗಳು. ಕಡಲೆಕಾಳು ಕನಿಷ್ಠ 2,059 ಗರಿಷ್ಠ 5,500 ರೂಗಳು. ಶೇಂಗಾ 3,839 8,610 ರೂಗಳು. ಹುರುಳಿಕಾಳು 2,225 3,900. ಮೆಕ್ಕೆಜೋಳ 2,180 3,401 ರೂಪಾಯಿಗಳು. ಸೂರ್ಯಕಾಂತಿ ಕನಿಷ್ಠ 5,000 ರೂಪಾಯಿಗಳಿಂದ ಗರಿಷ್ಠ 6,789 ರೂಪಾಯಿಗಳು. ತೊಗರಿ ಕ್ವಿಂಟಲ್ಗೆ ಕನಿಷ್ಠ 3,213 ಗರಿಷ್ಠ 7,055 ರೂಪಾಯಿಗಳು. ಹಿರಿಯೂರು ಮಾರುಕಟ್ಟೆ ಧಾರಣೆ ಹೀಗಿದೆ. ಕಡಲೆಕಾಯಿ ಬೀಜ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ 11,960 ರೂಪಾಯಿಗಳು. ಹರಿಹರ ಮಾರುಕಟ್ಟೆ ಧಾರಣೆ ಹೀಗಿದೆ. ಮೆಕ್ಕೆಜೋಳ ಕ್ವಿಂಟಲ್ಗೆ ಕನಿಷ್ಠ 1,920 ಗರಿಷ್ಠ 1,945 ರೂಪಾಯಿಗಳು. ಭತ್ತ ಕ್ವಿಂಟಲ್ಗೆ

ಪರಮೇಶ್ವರಗೆ ಶರಣೋ ಶರಣಯ್ಯ. ಮಾಯಾಕಾರ ಮಾದೇಶ್ವರಗೆ ಶರಣೋ ಶರಣಯ್ಯ. ಯಾನು ಕೂಗಿ ಕಾರುದಾವೇ ಕೋಗಿಲ ಎದ್ದು ಕೊಂಬೆ ನೇರಿ ಕೂಗುತ್ತಾವೋ ಮಾದೇಶ್ವರನ. ರಾಗವೆತ್ತಿದ್ದುಂಡು ಮಾದೇವನ ಕರೆಯುತ್ತಾವೆ ನೋಡಿ. ಮುಂಗೊಂಡಾದ ಮಾದೇಶ್ವರಗೆ ಶರಣೋ ಶರಣಯ್ಯ. ಮಾದೇಶ್ವರಗೆ ಶರಣೋ ಶರಣಯ್ಯ. ಎಲ್ಲ ರೂಪವು ತಾನಂತೆ ಶಿವ ಎಲ್ಲೆಲ್ಲಿಯೂ ತಾನಿಹದಂತೆ. ಅಲ್ಲಲ್ಲರ ಸುತ ಗುಡಿಗಳ ತಿರುಗುವ ಜನಗಳ ಕಣ್ಣಿಗೆ ಕಲ್ಲಂತೆ. ಕಣ್ಣಿಲ್ಲದವರಿಗೆ ಕಣ್ಣಂತೆ ಶಿವ ಕಣ್ಣಿಗೆ ಕಣ್ಣಾಗಿ ಹನಂತೆ. ಎಲ್ಲರ ಜೀವಾದಿ ಮಾದಪ್ಪ ಬಣ್ಣ ಬಣ್ಣವಾಗಿ ಹನಂತೆ. ಮುಂಗೊಂಡಾದ ಮಾದೇಶ್ವರಗೆ ಶರಣೋ ಶರಣಯ್ಯ. ಮಾಯಾಕಾರ ಮಾದೇಶ್ವರಗೆ ಶರಣೋ ಶರಣಯ್ಯ. ಗಂಜಿ ಮಲೆ 77 ಮಲೆ ಒಳಗೆ ನಲಿದು ನಾಟ್ಯ ನಾಡತಕ್ಕಂತ ನಮ್ಮ ಮಲೆ ಮಾದೇಶ್ವರನ ಪಾದಕ್ಕೆ ಒಂದು ಸಾರಿ ಉಗೆ ಅನ್ನಿ. ಇದೀಗ ವೈಕೆ ಮುದುಕೃಷ್ಣ ಹಾಗೂ ಬೃಂದ ಅವರ ಧ್ವನಿಯಲ್ಲಿ ಈ ಜನಪದ ಗೀತೆಯನ್ನ ಕೇಳೋಣ. ಸುವಿ ಸುವಮ್ಮಲಾಲಿ ಸುವಲಾಲಿ ಜಾಣೆ ಜಗಾರ ಹೆಣ್ಣೆ ಸುವಲಾಲಿ. ಸುವಿ ಸುವಮ್ಮಲಾಲಿ ಜಾಣೆ ಜಗಾರ ಹೆಣ್ಣೆ ಸುವಲಾಲಿ ಜಾಣೆ ಜಗಾರ ಹೆಣ್ಣೆ ಸುವಲಾಲಿ. ಸೊಸೆ ಸುವನಾಳಿ, ಊರ ಗೌಡರ ಸೊಸೆ ಸುವನಾಳಿ, ಅವಳು ಬಳಗಾರ್ನ ಕಾರ್ಯದವಳೆ ಸುವನಾಳಿ, ಕಂಬಳಿಯ ಗದ್ಗೆ ಮೇಲೆ ಸುವನಾಳಿ, ಅವನು ಮಲ್ಲಾರ ಮಡೆಗೆವನೆ ಸುವನಾಳಿ, ಓಹೋ ಬಾರಣ್ಯ ಬಳಿಯ ತೋಡು ಸುವನಾಳಿ, ಅವನು ಬಳಿಯನ್ನೆಲ್ಲ ತೋರಿಸ್ತಾವನೆ ಸುವನಾಳಿ, ಅವನು ಬಳಿಯನ್ನೆಲ್ಲ ತೋರಿಸ್ತಾವನೆ ಸುವನಾಳಿ, ಆ ಸುವಿ ಸುಬಮ್ಮನಾಲೆ ಸುವನಾಳಿ, ಜಾಣೆ ಜಗರದೆಣ್ಣೆ ಸುವನಾಳಿ, ಸುವಿ ಸುಬಮ್ಮನಾಲೆ ಸುವನಾಳಿ, ಜಾಣೆ ಜಗರದೆಣ್ಣೆ ಸುವನಾಳಿ, ಜಾಣೆ ಜಗರದೆಣ್ಣೆ ಸುವನಾಳಿ. ಅವಳು ಕೈಯ ಹಿಡ್ಕೊಂಡು ಅವನು ಬಳೆಯನ್ನು ತೋಡಿಸ